ಒಂದು ದಿನ ಎಲ್ಲಿಂದಲೋ ನೀ ಬಂದೆ, ಒಂದು ದಿನ ಎಲ್ಲಿಂದಲೋ ನೀ ಬಂದೆ. ಎನ್ನೆದೆಯ ಮಂದಿರದೆ, ಎನ್ನೆದೆಯ ಮಂದಿರದೆ ನೀನೆ ಕಟ್ಟಿದೆ ನೀನಿ ಮನೆಗೆ ಹಸಿರು ತೋರಣ, ನಿನ್ನ ಯಮಾತೆ ಪ್ರೇಮದ ಸಿಹಿಹೂರಣ. ಕಟ್ಟಿದೆ ನೀನಿ ಮನೆಗೆ ಹಸಿರು ತೋರಣ, ನಿನ್ನ ಯಮಾತೆ ಪ್ರೇಮದ ಸಿಹಿಹೂರಣ. ಚಂದುಟಿಯ ಚೆಲುವೆ ನಾ ಬೆರೆತೆ ನೀರಳೆ, ಒಂದು ದಿನ ಎಲ್ಲಿ ಉದಲೋ ನೀ ಬಂದೇ.